ಮಂಜಿನ ಮುನಿಸು ಮಳೆಯ ಮೆರಸು ಮಂಜಿನ ಮುನಿಸು ಮಳೆಯ ಮೆರೆಸು ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕಾಫಿ ಏಲಕ್ಕಿ ಕಾಳು ಮೆಣಸು ಕಾಫಿ ಏಲಕ್ಕಿ ಕಾಳು ಮೆಣಸು ಭತ್ತ ಶುಂಠಿ ಹಸಿಮೆಣಸು ಭತ್ತ ಶುಂಠಿ ಹಸಿಮೆಣಸು ನಿಂಬೆ ಕಿತ್ತಳೆ ಹಲಸು ನಿಂಬೆ ಕಿತ್ತಳೆ ಹಲಸು ಹಸಿರ ಸಂಪತ್ತಿನ ಸೊಗಸು ಹಸಿರ ಸಂಪತ್ತಿನ ಸೊಗಸು ನಿಂಬೆ ಕಿತ್ತಳೆ ಹಲಸು ನಿಂಬೆ ಕಿತ್ತಳೆ ಹಲಸು ಹಸಿರ ಸಂಪತ್ತಿನ ಸೊಗಸು ಹಸಿರ ಸಂಪತ್ತಿನ ಸೊಗಸು ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಸಿಲ್ವರ್ ತೇಗ ಗರಿಕೆ ಸಿಲ್ವರ್ ತೇಗ ಗರಿಕೆ ಜಲಮೂಲಗಳ ಕೊಡುಗೆ ಜಲಮೂಲಗಳ ಕೊಡುಗೆ ಆಮ್ಲಜನಕದ ಅಡುಗೆ ಆಮ್ಲಜನಕದ ಅಡುಗೆ ನೆಮ್ಮದಿಯ ನಾಡಿಗೆ ನೆಮ್ಮದಿಯ ನಾಡಿಗೆ ನೆಮ್ಮದಿಯ ನಾಡಿಗೆ ನೆಮ್ಮದಿಯ ನಾಡಿಗೆ ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಭೂಲೋಕದ ಕಿರೀಟಗಳಿಗೆ ಶಿವದಾಸನಗಳಿಗೆ ಭೂಲೋಕದ ಕಿರೀಟಗಳಿಗೆ ಜೀವದ ತಾಣಗಳಿಗೆ ಕೋಲಣ್ಣ ಕೋಲೆ ಜೀವದ ತಾಣಗಳಿಗೆ ಕೋಲಣ್ಣ ಕೋಲೆ ಜೀವದ ತಾಣಗಳಿಗೆ ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಶರಣು ಶರಣು ನಮ್ಮ ಹಸಿರ ಸಿರಿಗೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ ರೈತ ಬಾಂಧವರೇ ಶ್ರೋತೃಗಳೇ ಈಗ ಕೃಷಿ ಕುರಿತಾದ ಅರ್ಥಪೂರ್ಣವಾದ ಹಾಡನ್ನು ನಿಮಗಾಗಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಬಿ ಎ ಗಣೇಶ್ ಮತ್ತು ಷಡಾಕ್ಷರಯ್ಯ ಬದ್ನಿಮಠ್, ದೇವೇಂದ್ರಪ್ಪ ಪತ್ತಾರ್ ಇವರು ಈ ಸೊಗಸಾದ ಗೀತೆಯನ್ನು ಹಾಡಿದ್ದಾರೆ. ಹಾಡಿನ ಸಾರಾಂಶವನ್ನು ಹಾಡಿನ ಹಿನ್ನೆಲೆಯನ್ನು ಗಮನಿಸಿಕೊಂಡ್ರೆ ಅನೇಕರಿಗೆ ಮಹಾ ಸಂತೋಷ ಆಗ್ತದೆ. ಬೇಸಾಯವನ್ನು ಹಿಂದೆಯವರು ಹೇಳಿದರು, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಬೇಸಾಯ ನೀ ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ. ನೋಡಿ, ನಮ್ಮ ಜೀವವನ್ನು ಬೆಳೆಸಿದ, ನಮ್ಮ ಜೀವಕ್ಕೆ ನಿತ್ಯವೂ ಆಸರೆ ಕೊಟ್ಟ ಬೇಸಾಯವನ್ನು ಎಷ್ಟೋ ಜನ ತುಂಬ ಪ್ರೀತಿ ಗೌರವದಿಂದ ಸ್ವೀಕರಿಸಿಕೊಂಡು ಅದರಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡು ಅಭಿವೃದ್ಧಿಯಾದರು, ಆನಂದಪಟ್ಟರು, ಆರೋಗ್ಯವಂತರಾದರು. ಆದರೆ ಇವತ್ತು ಭಾರತದ ಜನಸಂಖ್ಯೆ ಹೇರಳವಾಗಿದೆ, ಆದರೆ ಸಣ್ಣ ಸಣ್ಣ ಕುಟುಂಬಗಳು ಹೆಚ್ಚಾದವು. ಹಿಂದೆಲ್ಲ ಮನೆ ತುಂಬ ಜನ, ಮನೆ ತುಂಬ ದನ. ಇವತ್ತು ಮನೆ ಮನೆಗಳು ಖಾಲಿ ಖಾಲಿ. ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಆದರೆ ನೋಡಿದರೆ ಮನೆಯಲ್ಲಿ ಒಬ್ರು ಇಬ್ರು. ದನಕರುಗಳು ಹಾಗೆ, 5-10-50 ಎಕರೆ ಜಮೀನಿದ್ರೂ ತೋಟ ಇದ್ರೂ ಎಷ್ಟು ದನಕರುಗಳಿದ್ದಾವೆ, ಎಷ್ಟು ಜಾನುವಾರುಗಳಿದ್ದಾವೆ ಅಂದ್ಕೊಂಡು ಕೇಳಿದರೆ 1, 2, 4. ಕೆಲವೊಬ್ರು ಅವುಗಳನ್ನು ಸಾಕಿಲ್ಲ. ಬೇಸಾಯಕ್ಕೆ ಎಷ್ಟು ಜನರಿದ್ದರೂ ಸಾಲದು, ಎಷ್ಟು ಜಾನುವಾರುಗಳ ಸಹಾಯ ಇದ್ರೂ ಸಾಕಾಗೋದಿಲ್ಲ. ಅಷ್ಟೊಂದು ಶಕ್ತಿಯುತವಾದ ಕ್ಷೇತ್ರ ಇದು. ನಿತ್ಯವೂ ಮಣ್ಣಿನೊಂದಿಗೆ, ಮರಗಿಡಗಳೊಂದಿಗೆ, ಪೈರಿನೊಂದಿಗೆ ಕಾಯಕ ಮಾಡುವ ಯೋಗ ಎಲ್ಲರಿಗೂ ಸಿಗುವುದಿಲ್ಲ. ಎಷ್ಟೋ ಜನಗಳಿಗೆ ದುಡ್ಡಿದೆ, ಆದರೆ ಆನಂದ ಇಲ್ಲ, ಆರೋಗ್ಯ ಇಲ್ಲ. ಆದರೆ ನಮ್ಮ ಹಳ್ಳಿಗರಲ್ಲಿ ದುಡ್ಡು ಇದೆ, ಆನಂದನೂ ಇದೆ, ಆರೋಗ್ಯನೂ ಇದೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಸ್ವಾಮಿ ನಾವು ಬಡವರು ಅಂತ ಅನ್ಕೊಂಡು. ಅವರ ಮಾತಿನಲ್ಲಿ ಅಷ್ಟೇ ಅದು, ಆದರೆ ಅವರ ಜೀವನವನ್ನು ಆಳಕ್ಕೆ ಹೋಗಿ ನೋಡಿದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಈಗಲೂ ಎಷ್ಟೋ ಜನ ತುಂಬ ನೆಮ್ಮದಿಯಾಗಿದ್ದಾರೆ, ಆರೋಗ್ಯವನ್ನು ಕಾಪಾಡಿಕೊಂಡು ಹಣವನ್ನು ಉಳಿತಾಯ ಮಾಡಿಕೊಂಡು ಸಂತೋಷಕರವಾಗಿ ನಿತ್ಯವೂ ಶ್ರಮದಿಂದ ಕೆಲಸ ಮಾಡ್ತಾ ಲವಲವಿಕೆಯಿಂದ ಜೀವನ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಅವರ ಕಸುಬು. ಬೇಸಾಯ ಕ್ಷೇತ್ರದಲ್ಲಿ ಎಷ್ಟೊಂದು ಕೆಲಸಗಳಿರ್ತವೆ, ಎಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೂ ಅವಕಾಶಗಳಿರ್ತವಲ್ವ? ಒಂದೆರಡು ಬೆಳೆ ಅಲ್ಲ, ಹತ್ತಾರು ಬೆಳೆಗಳನ್ನು ಬೆಳೆಯುವ ರೈತ ತಾನೂ ಬಳಕೆ ಮಾಡಿಕೊಂಡು ಬಂಧುಗಳಿಗೆ ಆತ್ಮೀಯರಿಗೆ ಕೊಟ್ಟು ಮಾರಾಟ ಮಾಡಿ ತೃಪ್ತಿ ಪಡ್ತಾನೆ. ಹಾಗೆ ದನ ಕರುಗಳಲ್ಲದಲ್ಲನೆ ಅನೇಕ ಪ್ರಾಣಿ ಪಕ್ಷಿಗಳನ್ನು ಸಾಕಿ ಅವುಗಳಿಗೂ ನೆಮ್ಮದಿ ಸಂತೋಷವನ್ನು ಕೊಟ್ಟು ತಾನು ಪ್ರಯೋಜನಗಳನ್ನು ಮಾಡಿಕೊಳ್ತಾನೆ. ಅನೇಕ ಜೀವಿಗಳಿಗೆ ಒಂದು ರೀತಿಯಲ್ಲಿ ಅನ್ನದಾತ ಆಸರೆ ಕೊಟ್ಟಿರುವ ವ್ಯಕ್ತಿ. ಇದು ಬೇರೆಯರಿಂದ ಮಾಡಲಿಕ್ಕೆ ಬಹಳ ಕಷ್ಟ. ನಮ್ಮ ಜಮೀನುಗಳು ಫಲವತ್ತಾಗಿದ್ದರೆ ಅನೇಕ ರೀತಿಯ ಜೀವಿಗಳು ಅಲ್ಲಿ ನೆಲೆ ಕಾಣ್ತವೆ, ಬೆಳವಣಿಗೆ ಆಗ್ತವೆ. ಹೀಗೆ ಕೃಷಿಯ ಆಚೀಚಿನ ಸಂಗತಿಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಹೋದರೆ ವಿಶೇಷ ಇದೆ. ರೈತ ಬಾಂಧವರೇ, ನಿಮ್ಮ ಕಸುಬನ್ನು ಪ್ರೀತಿಸಿ ಗೌರವಿಸಿ ಅಷ್ಟು ಸುಲಭವಾಗಿ ಬಿಡಬೇಡಿ. ಮಕ್ಕಳಿಗೂ ಕೃಷಿ ಬಗ್ಗೆ ಮಮತೆಯ ಮಾತುಗಳನ್ನು ಆಡ್ತಾ ಇರ್ರಿ. ಹಳ್ಳಿಗರಿಗೆಲ್ಲ ಆಪದ್ ಬಾಂಧವ ಕೃಷಿಯೇ ಜೀವ ಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ಜೀವ ಕೃಷಿಯೇ ದೈವ ನಿತ್ಯ ಹಸುರಿನ ಕಾಯಕ ಕೃಷಿ ಹಸರಿನ ಕಾಯಕ ಕೃಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ನಿತ್ಯ ಹಸರಿನ ಕಾಯಕ ಕೃಷಿ ನಿತ್ಯ ಹಸರಿನ ಕಾಯಕ ಕೃಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಮಧ್ಯದಲ್ಲೂ ಖುಷಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ಜೀವ ಪುತ್ರರೇ ನೀವೇ ಧೀರರು ಭೂಮಿ ಪುತ್ರರೇ ನೀವೇ ಧೀರರು ನಿತ್ಯ ಕಾಯಕದ ವೀರರು

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ತೋಟಗಾರಿಕೆ ಇಲಾಖೆನ ಕೂಡು ಕೂಟಲಿ. ಬರುವ ತಿಂಗ ಫೆಬ್ರವರಿ ತಾರೀಕು 3-6 ಮುಟ 4 ದಿನ ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಾಸೀಟ್ನ ಹೂತೋಟಲಿ ಹೂಹಣ್ಣಿನ ಪ್ರದರ್ಶನ ಏರ್ಪಾಡಾಟುತ್ತ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕ ಪ್ರಮೋದವು ತಿಳಿಸಿಡೋ. ಹೂಹಣ್ಣಿನ ಪ್ರದರ್ಶನದ ಪ್ರಯುಕ್ತ ರಾಜಾಸೀಟ್ಲಿ 10-12,000 ಸಂಖ್ಯೆನ 15-20 ಹೂಗಿಡಗಳ ಪಾತೀಲಿ ಮತ್ತು ಹೂಚಟ್ಟಿಲಿ ನೆಟ್ಟಳೋ. ಇದನ್ನ ಪ್ರದರ್ಶನಕ್ಕೆ ಮಡಿಯುವೆ. ಪ್ರದರ್ಶನದ ಮುಖ್ಯ ಆಕರ್ಷಣೆಯಾಗಿ ಬೇರೆ ಬೇರೆ ತರಹದ ಹೂಗಳಿಂದ ಕಲಾಕೃತಿಗಳ ಮಾಡಿ ಪ್ರದರ್ಶನಕ್ಕೆ ಮಡಿಯುವೆ. ಹಂಗೆ ಅಲಂಕಾರಿಕ ತರತರದ ಹೂಚಟ್ಟಿಗಳ ಪ್ರದರ್ಶನ, ಬೋನ್ಸಾಯಿ ಪ್ರದರ್ಶನ, ತರಕಾರಿ ಕೆತ್ತನೆ, ಇದರೊಟ್ಟಿಗೆ ವೈನ್ದ ಪ್ರದರ್ಶನ ಸಹ ಇದ್ದದೆ. ಬೇರೆ ಬೇರೆ ತರಹದ ಹಣ್ಣುಗಳನ್ನ ಮಾಡಿದ ವೈನ್ಗಳ ಮಾರಾಟ ಸಹ ಏರ್ಪಾಡಾಟು. ಗಾಂಧಿವಾಣಿಯಲ್ಲಿ ತರಾವರಿ ನರ್ಸರಿ ಗಿಡಗಳ ಮಾರಾಟ, ಕೃಷಿ ಯಂತ್ರಗಳ ಪ್ರದರ್ಶನ, ತೋಟಗಾರಿಕೆ ಇಲಾಖೆ ಸೇರಿದಂಗೆ ಸುಮಾರು ಇಲಾಖೆಗಳ ವಸ್ತು ಪ್ರದರ್ಶನ, ಇದರೊಟ್ಟಿಗೆ ರೈತರು ಬೆಳೆಸಿರುವ ಸುಮಾರು ತರಹದ ಹಣ್ಣುಗ, ತರಕಾರಿ, ತೋಟದ ಬೆಳೆಗ, ಸಂಬಾರ ಬೆಳೆಗಳ ಪ್ರದರ್ಶನಕ್ಕೆ ಮಡಿಗಿವೆ. ಒಳ್ಳೆ ಲಾಯಕ ಇರುವ ಹಣ್ಣು ತರಕಾರಿ ಸೇರಿದಂಗೆ ಸುಮಾರು ಪ್ರದರ್ಶನಕ್ಕೆ ಇನಾಮನ್ನು ಸಹ ಕೊಟ್ಟವೆ. ಹಂಗೆ ತೋಟಗಾರಿಕೆಯಲ್ಲಿ ಕುಸಿಯಿರುವ ಹೆಣ್ಣು ಜನರಿಗೆ ಮತ್ತು ಸಾರ್ವಜನಿಕರಿಗೆ ಒಣಗಿದ ಹೂ ಜೋಡಿಸೋದು, ಬಿಡಿ ಹೂಗಳ ಜೋಡಿಸೋದು, ಈಕೆ ಪಾನೆ, ರಂಗೋಲಿ ಪೈಪೋಟಿ ಸಹ ಏರ್ಪಾಡಾಟುತ್ತಾ ಅವು ಮಾಹಿತಿ ಕೊಟ್ಟಳು. ಕರ್ನಾಟಕ ಲೋಕಾಯುಕ್ತದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರವು ಇದೇ ತಿಂಗಳ ತಾರೀಕು 21 ಮತ್ತು 23 ಎರಡು ದಿನ ಜಿಲ್ಲೆಗೆ ಬಂದವೆ. ನ್ಯಾಯಮೂರ್ತಿಗ ತಾರೀಕು 21 ಬೆಳಿಗ್ಗೆ 10:30 ಮಧ್ಯಾಹ್ನ 1:30 ಮುಟ, ಹಂಗೆ ಮಧ್ಯಾಹ್ನ 2:30 ಸಾಯಂಕಾಲ 5 ಮುಟ ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾವಾಡಿಯಲ್ಲಿ ಸಾರ್ವಜನಿಕರ ತೊಂದರೆ ತಪತ್ರೆಗಳ ಪುಕಾರ ತಕ್ಕೊಂಡು ವಿಚಾರಣೆ ಮಾಡಿವೆ. ಹಂಗೆ ತಾರೀಕು 23 ಬೆಳಿಗ್ಗೆ 11 ಮಧ್ಯಾಹ್ನ 1:30 ಮುಟ, ಹಂಗೆ ಮಧ್ಯಾಹ್ನ 2:30 ಸಾಯಂಕಾಲ 4:30 ಮುಟ ಜಿಲ್ಲಾ ಪಂಚಾಯತ್ ಸಭಾವಾಡಿಯಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿರುವ ಪ್ರಕರಣಗಳ ವಿಚಾರಣೆ ಮಾಡಿವೆ. ಜಿಲ್ಲೆಯಲ್ಲಿ ಯಾರಿಗಾರು ಸರ್ಕಾರಿ ಅಧಿಕಾರಿ ನೌಕರರು ಮಾಡಿಕೊಡಿಕಾದ ಕೆಲಸದಲ್ಲಿ ತಡ ಆಗಿದ್ದರೆ, ಹಂಗೆ ಅಧಿಕಾರಿ ನೌಕರರಿಂದ ಏನಾದ್ರು ತೊಂದರೆ ಆಗಿದ್ದರೆ ಸಾರ್ವಜನಿಕರು ಪುಕಾರು ಕೊಡಕ್ಕಂತ ಕರ್ನಾಟಕ ಲೋಕಾಯುಕ್ತದ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಡು. ಮಂಗಳೂರು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜುಗಳ ಸ್ನಾತಕ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಂಗ್ಲಿಷ್, ಗ್ರಂಥಾಲಯ, ಮಾಹಿತಿ ವಿಜ್ಞಾನ, ಸಂಖ್ಯಾಶಾಸ್ತ್ರ, ಕೊಡವ ಭಾಷೆ ವಿಷಯಗಳಿಗೆ ಸಂಬಂಧಪಟ್ಟ ನೇರ ನೇಮಕಾತಿ 4/16 ಮಂಗಳ ಗಂಗೋತ್ರಿ ಆಡಳಿತ ಸೌಧದ ಸಿಂಡಿಕೇಟ್ ಸಭಾಪಡಿಯಲ್ಲಿ ಏರ್ಪಾಡಾಟು. ಬೆಟ್ಟಗೇರಿನ ಉದಯ ವಿದ್ಯಾಸಂಸ್ಥೆಯಲ್ಲಿ ಇದೇ ತಿಂಗಳ ತಾರೀಕು 28 ನಡೆಯುವ 11 ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಜಿಲ್ಲೆನ ಡಾಕ್ಟರ್ ತಂಬಂಡ ವಿಜಯ್ ಪುಣಚೌ ಆಯ್ಕೆಯಾಗಳು. ಮೈಸೂರಿನ ಜೆಎಸ್ಎಸ್ ವಿಶ್ವವಿದ್ಯಾನಿಲಯದ ಬಿಎಸ್ಸಿ ಬಯೋಟೆಕ್ನಾಲಜಿ ವಿಷಯದಲ್ಲಿ ಪಾಲಿಬೆಟ್ಟ ಟಾಟಾ ಕಾಫಿ ಸಂಸ್ಥೆಯ ಉದ್ಯೋಗಿ ಪಾಣತ್ತಲೆ ಚೈತ್ರವು 2 ರ್ಯಾಂಕ್, ಹಂಗೆ ಚಿನ್ನದ ಪದಕನ ಪಡ್ಕೊಂಡು ಸಾಧನೆ ಮಾಡಿಳು. ಚೈತ್ರವು ಸಿಂಗತೂರು ಗ್ರಾಮದ ಪಾಣತ್ತಲೆ ಮುರುಳಿ ಮೋಹನ ತುಳಸಿಮಾಲ ದಂಪತಿಗಳ ಮಗಳು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ಇದೇ ತಿಂಗಳ ತಾರೀಕು 24 ಬೆಳಿಗ್ಗೆ 11 ಮಧ್ಯಾಹ್ನ 1:30 ಮುಟ ಮಡಿಕೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ತಾಪತ್ರೆಗಿದ್ದರೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಪುಕಾರುಗಳ ಇದೇ ತಿಂಗಳ ತಾರೀಕು 20 ಜಿಲ್ಲಾ ಸಹಾಯಕ ನಿರ್ದೇಶಕರು, ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಇಲಾಖೆ ಕಾಂಬರಿ ಸಂಖ್ಯೆ 6 ಜಿಲ್ಲಾಡಳಿತ ಭವನ ಮಡಿಕೇರಿ ಇಲ್ಲಿಗೆ ಕಳಿಸಿಕೊಡಕ್ಕಂತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. 2022-23 ಸಾಲ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ಇದೇ ತಿಂಗಳ ತಾರೀಕು 27 ಬೆಳಿಗ್ಗೆ 11 ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಪಾಡಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಸ್ ಆಕಾಶವು ತಿಳಿಸಿಡೋ. ಕೊಡವ ಒಕ್ಕಡೊಕ್ಕಡ ಕೇರುಬಲಿ ನಮ್ಮೆ ಚಟ್ಟಂಗಡ ಕಪ್ 2023 ಚಿಹ್ನೆ ಲೋಗೋ ಬಿಡುಗಡೆ ಕಾರ್ಯಕ್ರಮ ನಾಡಿದ ತಾರೀಕು 16 ಬೆಳಿಗ್ಗೆ 10 ವೆಸ್ಟ್ ನೆಮ್ಮನೆ ಗ್ರಾಮದಲ್ಲಿರುವ ಚಟ್ಟಂಗಡ ಕುಟುಂಬಸ್ಥರ 5 ಮನೆಯಲ್ಲಿ ಏರ್ಪಾಡಾಟು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಅಧೀನ ಬೋಧಕ ಆಸ್ಪತ್ರೆ ಮಡಿಕೇರಿಯಲ್ಲಿ ಸರ್ಕಾರಿ ಸಹಭಾಗಿತ್ವದಲ್ಲಿ 4 ಡಯಾಲಿಸಿಸ್ ಉಪಕರಣಗ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ 7 ಉಪಕರಣಗ, ಒಟ್ಟು 11 ಡಯಾಲಿಸಿಸ್ ಉಪಕರಣಗ ಕೆಲಸ ಮಾಡ್ತಾಳೋ. ಸಾರ್ವಜನಿಕರು ಈ ಸೇವೆಯ ಪ್ರಯೋಜನ ಪಡ್ಕೊಳ್ಳಕ್ಕಂತ ಸಂಸ್ಥೆಯ ನಿರ್ದೇಶಕರು ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಹ್ಯಾಂಡ್ ಫೋನ್ ಗ್ಯಾಲಕ್ಸಿ ಅಮ್ಮತ್ತಿ, ಎಲ್ಲಾ ಕಂಪನಿಯ ಮೊಬೈಲ್ಗಳ ಮೇಲೆ ಭಾರಿ ರಿಯಾಯಿತಿ, ಇಎಂಐ ಕೂಡ ಲಭ್ಯ. ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಾನಿಕ್ಸ್ ಗಳ ಸೇಲ್ಸ್ ಅಂಡ್ ಸರ್ವಿಸ್. ವೆಹಿಕಲ್ ಇನ್ಶೂರೆನ್ಸ್, ರೀಚಾರ್ಜ್ ಗಾಗಿ ಸಂಪರ್ಕಿಸಿ ಹ್ಯಾಂಡ್ ಫೋನ್ ಗ್ಯಾಲಕ್ಸಿ, ಸಂಗಮೇಶ್ವರ ಕಾಂಪ್ಲೆಕ್ಸ್, ಸಿದ್ದಾಪುರ ರಸ್ತೆ, ಅಮ್ಮತ್. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಶ್ರೀ ಕಾವೇರಮ್ಮೆ ಪಡುವ ಪಿಂಜ ಅಮ್ಮ ಕೊಡುವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ಮಡಿಕೇರಿ ಇಂದ ಆದನಿಲ್ಲ ನರ್ತಿಂಡ್ ಬಂದಂಡುಳ್ಳ ಕಾಲತ್ರ ಪೂಜಾ ಕಾರ್ಯ ಇದೇ ಪದ್ನಂಜಂಗ್ ನಾರಾಚೆ ಭಾಗಮಂಡಲ ಹತ್ರ ಶ್ರೀ ಭಗಂಡೇಶ್ವರ ದೇವಸ್ಥಾನತ್ರ ಮುಂಬುಲುಳ್ಳ ಟ್ರಸ್ಟ್ ರ ಜಾಗತ್ ನಡ್ಪ ಅಂದುಪಲಕ 7 ಗಂಟೆಯಿಂದ ಗಣಪತಿ ಹೋಮ ಚಂಡಿಕಾ ಹೋಮ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಶ್ರೀ ಭಗಂಡೇಶ್ವರ ದೇವಸ್ಥಾನತ್ಲ ಶತರುದ್ರಾಭಿಷೇಕ ಮಂತ್ರ ಪಠಣ ನಡ್ಪ ಭಕ್ತ ಮಹಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋನೊಂದು ಟ್ರಸ್ಟ್ ರ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಗೋಣಿಕೊಪ್ಪಲಿನಲ್ಲಿ ಕಂಪ್ಲೀಟ್ ಹೌಸಿಂಗ್ ಸೊಲ್ಯೂಷನ್ ಸೆಂಟರ್ ಟ್ರಾನ್ಸಿ ಸೆರಾಮಿಕ್ ಸ್ಟೋವ್. ನಿಮ್ಮ ಮನೆಗೆ ಬೇಕಾದ ರೂಫ್ ಸೆರಾಮಿಕ್ ಟೈಲ್ಸ್, ಸೆರಾಮಿಕ್ ಟೈಲ್ಸ್, ಶಿಂಗಲ್ಸ್, ಫೈಬರ್ ಸೆರಾಮಿಕ್ ರೂಫ್ ಟೈಲ್ಸ್ ಹಾಗೂ ಮಾಡ್ಯುಲಾರ್ ಕಿಚನ್ ಗಾಗಿ ಸಂಪರ್ಕಿಸಿ ಟ್ರಾನ್ಸಿ ಸೆರಾಮಿಕ್ ಸ್ಟೋವ್, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಸೋಫಾ, ಸ್ಟೀಲ್ ಅಲ್ಮರಾ ಎಲ್ಲಾ ಐಟಮ್ಸ್ ಗಳ ಮೇಲೆ 20% ಡಿಸ್ಕೌಂಟ್ ಜೊತೆಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0272-2000-18. ಅಲ್ಲರಿ, ನೆಕ್ಸ್ಟ್ ವೀಕ್ ಫಂಕ್ಷನ್ನು, ನನ್ ಶಾಪಿಂಗ್ ಅಂತೂ ಆಗೋಯ್ತು. ನಿಮ್ಗೆ ಮಗನ್ಗೆ ಡ್ರೆಸ್ ಯಾವಾಗ ತಗೊಳ್ತೀರಾ? ಇಷ್ಟು ದಿನ ತಗೊಳ್ದೆ ವೇಟ್ ಮಾಡಿದ್ದು ಒಳ್ಳೇದೇ ಆಯ್ತು. ವಿರಾಜ್ ಪೇಟೆಯ ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ನಲ್ಲಿ ಇದುವರೆಗೆ ಎಲ್ಲೂ ನೀಡಿರದಂತಹ ಅಮೋಘ ಆಫರ್ ಇದೆ. ಬೈ ಟೂ ಗೆಟ್ ಒನ್ ಫ್ರೀ, ಬೈ ತ್ರೀ ಗೆಟ್ ತ್ರೀ ಫ್ರೀ, ಇದಲ್ದೆ ಹಲವು ಆಫರ್ ಕೂಡ ಇದೆಯಂತೆ. ಅಲ್ಲೇ ತಗೊಂಡ್ರಾಯ್ತು. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕೊಡವತಕ್ಕ ಎಳ್ತಕಾರರ ಕೂಟ ಪ್ರಕಟಿಸಿದ ಕೋಟ್ರಂಗಡ ಸಜಿನಿ ಸೋಮಯ್ಯ ಕಾದಂಬರಿ ಆಧಾರಿತ ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನದ ಅತಿ ಹೆಚ್ಚು ಜನಮನ್ನಣೆ ಪಡೆದಿರುವ ಕೊಡವ ಸಿನಿಮಾ ನೆಲ್ಚಿಬೊಳಿ ತಾವಳಗೇರಿ ಮೂಂದನಾಡು ಕೊಡವ ಸಮಾಜ ಟಿಶೆಟ್ಟಿಗೇರಿಯಲ್ಲಿ ನಾಳೆ ಭಾನುವಾರ ಮತ್ತು ನಾಡಿದ್ದು ಸೋಮವಾರ ಅಪರಾಹ್ನ 2 ಮತ್ತು ಸಂಜೆ 6 ಗಂಟೆಗೆ ಪ್ರದರ್ಶನ. ಬನ್ನಿ ನೋಡಿ ಪ್ರೋತ್ಸಾಹಿಸಿ. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಮಡಿಕೇರಿ ಆಕಾಶವಾಣಿಯಿಂದ ಹತ್ತಾರು ಮಾಲಿಕೆಗಳ ವೈವಿಧ್ಯಮಯ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿದ್ದು ಇದೇ ತಿಂಗಳ 19th ನಿಮ್ಮ ಸಂದೇಹಗಳನ್ನು ಪರಿಹರಿಸುವ ಮಾಲಿಕೆ ಸ್ಪಂದನ ಬೆಳಗ್ಗೆ 9:05-10 ಗಂಟೆಯವರೆಗೆ ಮೂಡಿ ಬರಲಿದೆ. ಕಾಫಿ ಮಂಡಳಿಯ ಹಿರಿಯ ಅಧಿಕಾರಿಗಳು ಈ ನೇರ ಪ್ರಸಾರದಲ್ಲಿ ಭಾಗವಹಿಸಿ ಮಂಡಳಿಯ ಕಾರ್ಯಕ್ರಮಗಳು ಹಾಗೂ ತಾಂತ್ರಿಕ ವಿಚಾರಗಳನ್ನು ತಿಳಿಸಲಿದ್ದಾರೆ. ಶ್ರೋತೃಗಳು ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಸಂಶಯಗಳ ಪರಿಹಾರಕ್ಕೆ ಈ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳಿ. ಸಂಪರ್ಕಿಸಲು ಸಂಖ್ಯೆ 08-272-2200-006. ಕಾರ್ಯಕ್ರಮ ಸ್ಪಂದನ. ನಿಧನ ಸುದ್ದಿ. ಹರಿಹರ ಕಾರಳಾನ ಚಿಂಡಮಡ ಪೌತಿ ಕುಶಾಲಪ್ಪಂಗಡ ಮೂವು, ಚಿಂಡಮಡ ರಮೇಶ್ ರಣ್ಣ, ನಂಜನಗೂಡ್ಲು ವಾಸೇಂಜ, ಚಿಂಡಮಡ ಗಣೇಶ್ ಉತ್ತಯ್ಯಂಗ ನಿನ್ನಾಂದು ಮರಣಪಟ್ಟಿತು. 71 ಪೈತ್ರ ಚಿಂಡಮಡ ಗಣೇಶ್ ಉತ್ತಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ನಂಜನಗೂಡ್ಲುಳ್ಳ ಅಂಗಡ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕ ಕಾರ ಅರ್ಚಿಟ್ಟಿತು. ಮರಂದೋಡ ಗ್ರಾಮತ್ರ ಮಾರ್ಚಂಡ ಗಿರಿ ಸುಬ್ಬಯ್ಯ ಅಯ್ಯಂಗ ಇಂದು 10:30 ಪೊಲಕ ಮರಣಪಟ್ಟಿತು. 57 ಬೈತ್ರ ಮಾರ್ಚಂಡ ಗಿರಿ ಸುಬ್ಬಯ್ಯ ಎಂಗಡ ಆಕೇರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಚೆಟ್ಟಿಮಾನಿ ಸಿಂಗತೂರು ಗ್ರಾಮದ ದಿವಂಗತ ಕೃಷ್ಣಪ್ಪ ಆಚಾರ್ಯವರ ಪತ್ನಿ ಪೊನ್ನಮ್ಮ ಅವರು 93ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಿಧನರಾಗಿದ್ದಾರೆ. ಪೊನ್ನಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹ ಚೆಟ್ಟಿಮಾನಿ ಸಿಂಗತೂರು ಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ.